ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ಈ ದಿನದ ಕಾರ್ಯಕ್ರಮದಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಸರ್ಕಾರದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಕೃಷ್ಣಾಪುರ ಗೇಟ್ ಪ್ರದೇಶದಲ್ಲಿ ಕೃಷಿ ನಡೆಸುತ್ತಿರುವ ಪಿ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆ ಇದ್ದಾರೆ. 2020-2021 ಸಾಲಿನಲ್ಲಿ ರಾಜ್ಯ ಮಟ್ಟದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿಯ ಜಗದೀಶ್ ಅವರು. ಜಗದೀಶ್ ಅವರು ಪುಟ್ಟ ಮಾದೇಗೌಡ ಅವರ ಮಗ. ಕೃಷ್ಣಾಪುರ ಗೇಟ್ನಲ್ಲಿ ಇವರ ಕೃಷಿ ಭೂಮಿ ಇದೆ. SSLC ವರೆಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ. ಸಮಗ್ರ ಕೃಷಿಯಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಒಂದು ಪ್ರಯೋಗಶೀಲರಾಗಿ ಈ ಒಂದು ಗಂಜಲ ಲೇಪಿತ ಸ್ಥಳೀಯ ಯೂರಿಯಾವನ್ನು ಸಹ ಉತ್ಪಾದನೆಯನ್ನ ಮಾಡೋ ಪ್ರಯತ್ನ ಮಾಡಿ ಯಶಸ್ಸನ್ನ ಗಳಿಸಿದ್ದಾರೆ. ಜಗದೀಶ್, ಇದೆಲ್ಲ ಮಾಡಬೇಕು ಅಂತ ಹೆಂಗ್ ಗೊತ್ತಾಯ್ತು? ಕೃಷಿ ಕುಟುಂಬನ ಹೇಗೆ ನಿಮ್ದು? ಸರ್, ನಾವು ಮೂಲತಃ ಕೃಷಿ ಕುಟುಂಬದವರೇ. ನಮ್ ತಾತ ಅವಾಗ ಒಬ್ರೇ ಇದ್ರು, ನಿಂಗೇಗೌಡ್ರು ಅಂತ. ಅವರು 3 ಜನ ಗಂಡ್ ಮಕ್ಳು. ಅವಾಗ ಒಟ್ಟು ನಮ್ದು 18 ಎಕರೆ ಜಮೀನ್ ಇತ್ತು. ಇವಾಗ ಅವ್ರ 3 ಜನ ಮಕ್ಳಿಗೆ 6-6 ಎಕರೆ ಕೊಡ್ತಾ ಬಂದ್ರು. ನಮ್ಮ ಅಪ್ಪ, ನಾವು ದೊಡ್ಡ ಮಗನ ಮಕ್ಳು, ಪುಟ್ಟ ಮದೇಗೌಡ್ರ ಮಕ್ಳು. ನಮ್ಗೆ 3 ಜನ ನನ್ನ ತಂದಿರ್ ನಾವು ಡಿವೈಡ್ ಆದಾಗ ನಮ್ಗೆ 2.5 ಎಕರೆ 2.5 ಎಕರೆ. ನಮ್ಮ ಅಪ್ಪ ಒಂದ್ ಸ್ವಲ್ಪ ಪರ್ಚೇಸ್ ಮಾಡಿದ್ರೆ 2.5 ಎಕರೆ 2.5 ಎಕರೆ ಬಂತು. ದಿನ ದಿನ ಪೀಳಿಗೆಗೆ ಆಸ್ತಿ ಕಮ್ಮಿ ಆಯ್ತಾ ಇರ್ತದೆ. ಇದ್ರಲ್ಲಿ ಜೀವನ ಮಾಡಕ್ ಆಗೋದಿಲ್ಲ. ನಾನು ಓದಿ SLC ಮುಗೀತು, ನನ್ನ ಕಾಲ್ ಮೇಲೆ ನಾನು ನಿಲ್ಬೇಕು, 3 ಜನ ಇವಿ, ಜೀವನ ಮಾಡೋದ್ ಕಷ್ಟ ಈ ಭೂಮಿಲಿ ಅಂದ್ಬಿಟ್ಟು ನಾನು ಒಂದು ಫ್ಯಾಕ್ಟ್ರಿಗೆ ಸೇರ್ಕೊಂಡೆ. ಇಲ್ಲೇ ಮೈಸೂರಲ್ಲಿ ಒಂದು ಖಾಸಗಿ ಕಂಪ್ನಿಲಿ ವರ್ಕ್ ಮಾಡಿದೆ. ಸುಮಾರು ಒಂದು 13 ವರ್ಷ ವರ್ಕ್ ಮಾಡಿದೆ. ನಾನು ಸೇರ್ಕೊಂಡಾಗ 96 750 ರೂಪಾಯಿ ಸಂಬಳ ಇತ್ತು. ಅದೇ ಕಂಪ್ನಿಲಿ ವರ್ಕ್ ಮಾಡಿ ಮಾಡಿ ನಾನು ಟೆಂಪ್ರವರಿ ಕ್ಯಾಶುವಲ್ ಆಗಿ, ಫಿಕ್ಸೆಡ್ ಟರ್ಮ್ ಕ್ಯಾಶುವಲ್ ಆಗಿ, ಎಂಪ್ಲಾಯಿ ಆಗಿ ವರ್ಕ್ ಮಾಡುವಾಗ ನನಗೆ 15,000-16,000 ರೂಪಾಯಿ ಸ್ಯಾಲ್ರಿ ಅಂತ ಬಂತು. ಅದೇ ಟೈಮಲ್ಲಿ ಯೂನಿಯನ್ ಲೀಡರ್ ಆಗಿ ಹೋರಾಟ ಮಾಡಿ ನಮ್ಮ ಫ್ಯಾಕ್ಟ್ರಿ ನಡೆಯೋದಕ್ಕೆ DC ಪರ್ಮಿಷನ್ ಕೊಡಲಿಲ್ಲ. ಕಂಪ್ನಿನ ಕೋಲಾರ ಡಿಸ್ಟಿಕ್ಕು ಚಿಂತಾಮಣಿ ತಾಲೂಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ನಾವು ಅಲ್ಲೆಲ್ಲ ಹೋಗಿ ಜೀವನ ಮಾಡೋಕ್ಕಾಗೋದಿಲ್ಲ. ದಿನನಿತ್ಯ ನಮಗೆ ಮ್ಯಾರೇಜ್ ಆಗೈತೆ, ಮಕ್ಕಳೈತೆ, ಇನ್ನು ಈ ಸಂಬಳದಲ್ಲಿ ಬಾಡಿಗೆ, ಇದೆಲ್ಲ ಜೀವನ ಮಾಡೋದು ಕಷ್ಟ, ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಹೋರಾಟ ಮಾಡಿ ಕಾಂಪನ್ಸೇಷನ್ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ನಾನು ಬಿಸ್ನೆಸ್ ಮಾಡಬೇಕು, ಬೇರೆಯವ್ರ ಥರ ಆರ್ಥಿಕವಾಗಿ ಚೆನ್ನಾಗಿ ಬದುಕಬೇಕು, ಓಡಾಡಬೇಕು, ಖುಷಿಯಾಗಿರ್ಬೇಕು ಅನ್ನೋದ್ರಲ್ಲಿ ನಾನು ಬಿಸ್ನೆಸ್ ಮಾಡಬೇಕಂತ ಹೋದೆ. ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ತಮ್ಮನೂ ಇದ್ದ, ಇಬ್ಬರಾಳು ತಮ್ಮದಿರಿದ್ರು ನನಗೆ. ಇಬ್ಬರಾಳು ತಮ್ಮದಿರಿದ್ದಾಗ ನಾನು ಹೋದ 6 ತಿಂಗಳಿಗೆ ನನ್ನ ತಮ್ಮಂಗೆ ಕಂಡಕ್ಟರ್ ಅಪಾಯಿಂಟ್ ಆಯಿತು. ಇನ್ನೊಬ್ಬ ತಮ್ಮಂಗೆ ಟ್ಯಾಕ್ಟ್ರ್ ಇತ್ತು, ಅವ್ನು ಟ್ಯಾಕ್ಟ್ರ್ ಕಲ್ತ್ಕೊಂಡು ಅವ್ನು ಟ್ಯಾಕ್ಟ್ರಿಗೆ ಹೋಗ್ಬಿಟ್ಟ. ಜಮೀನೆಲ್ಲ ನಮ್ಮ ಅಪ್ಪ ಒಬ್ಬರೇ ಮೇಂಟೈನ್ ಮಾಡ್ತಿದ್ರು. ನಾನು ಒಂದು ಚಿಕನ್ ಅಂಗಡಿ ಇಟ್ಟಿದೆ. ನಮ್ಮ ತಾತ ಅಂದರು, ನಿನ್ನೊಬ್ಬನೇ ಈಗ ವಾಪಸ್ ಮನೆಗೆ ಬಂದಿದ್ದಿ, ನೀನು ಕೃಷಿ ಮಾಡು, ಕೃಷಿ ಬಿಟ್ಟಿನ ಬೇರೆ ಏನು ಮಾಡೋಕ್ಕೆ ಹೋಗ್ಬೇಡ ಅಂಥೇಳಿ ನನ್ನ ಕೃಷಿಗೆ ಕಳಿಸಿದ್ರು. ಕೃಷಿ ಕಳಿಸ್ದಾಗ ತುಂಬ ಬೇಜಾರು ಆಯಿತು. ನನಗೆ ಆಸಕ್ತಿನೂ ಇರಲಿಲ್ಲ. ಆದರೂ ಕೃಷಿಗೆ ಹೇಳಿದ್ರು ನಮ್ಮ ತಾತ ನಮಗೆ, ನಮ್ಮ ತಾತನ ಮಾತು ಅಂದರೆ ನಮಗೆ ವೇದವಾಕ್ಯ. ನಮ್ಗೆ ಯಾವಾಗಲೂ ಎಲೆಮರೆ ಕಾಯಾಗಿ ಬಾಳ್ರಪ್ಪ ಅಂತ ಒಂದು ಪಾಠ ಹೇಳ್ಕೊ ಬಂದವರು. ನಮ್ಮ ತಾತನ ಮಾತು ಹೇಳಿ ಅವತ್ತು ನಾನು ಹಸಿರು ಟವಲ್ ಹಾಕೊಂಡು ಕೃಷಿಗೆ ಹೋದೆ. ಕೃಷಿಗೆ ಹೋದಟ್ಟಿಗೆ ನಮ್ಮ ತಾತೀರೆಲ್ಲ ಬೆಳೀತಿದ್ರು ಉಳ್ಳಿ, ರಾಗಿ, ಭತ್ತ, ಎಳ್ಳು, ಈ ಥರ ಧಾನ್ಯಗಳನ್ನ ಬೆಳ್ಕೊಂಡು ಸುಮ್ಮನಿರ್ತಿದ್ರು. ಇದು ಬೆಳೆದ್ರೆ ಇಳುವರಿ ಕಮ್ಮಿ, ಆದಾಯ ಕಮ್ಮಿ, ಇದು ಬೆಳೆದ್ರೆ ನಮಗೆ ಸೂಟ್ ಆಗಲ್ಲ, ಇದು ಬೇಡ ಅಂದ್ಬಿಟ್ಟು ನಾನು ಓಂ ಪ್ರಥಮ ಡೈರೆಕ್ಟ್ ತೋಟಗಾರಿಕೆ ಇಲಾಖೆ, ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿಬಿಟ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ಕೇಳಿದೆ, ನಾನು ಈ ರೀತಿ 1 ಎಕರೆ ಬಾಳೆ, 1-2 ಎಕರೆ ಪಪ್ಪಾಯ ಹಾಕಬೇಕು ಅಂದಿದ್ದಕ್ಕೆ CH ಸ್ಕೀಮ್ ಅಂತ ಯಾವುದೋ ಒಂದು ಸ್ಕೀಮಲ್ಲಿ ಮಲ್ಚಿಂಗ್ ಸೀಟ್ಗೆ, ಡ್ರಿಪ್ಗೆ, ಆಮೇಲೆ ಗುಂಡಿ ತೆಗೆಯೋದಕ್ಕೆ ಎಲ್ಲದಕ್ಕೂ ಸಬ್ಸಿಡಿ ಕೊಟ್ಟರು. ಒಂದು 90,000 ರೂಪಾಯಿ ಪಪ್ಪಾಯಿಗೆ ಸಬ್ಸಿಡಿ ಕೊಟ್ಟರು, 1,45,000 ರೂಪಾಯಿಗೆ ಬಾಳೆಗೆ ಸಬ್ಸಿಡಿ ಕೊಟ್ಟರು. ನಾವು ಪುರಾತನ ಕಾಲದಿಂದನೂ ಕೃಷಿ ಮಾಡ್ಕೊಂಡಿರ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ. ಸರ್ಕಾರದಿಂದ ಹಿಂಗೆ ಬೆಳೆ ಬೆಳೆಯೋದಕ್ಕೆ ಹಣ ಕೊಡ್ತಾರೆ ಒಂದು ಆಫೀಸ್ ಅದೇ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ನಾವೆಲ್ಲ ಮಾಹಿತಿ ಪೇಪರಲ್ಲಿ ಅಲ್ಲಿ ಇಲ್ಲಿ ಎಲ್ಲರನ್ನು ಕೇಳ್ಕೊಂಡು ಸಾಹೇಬ್ರುಗಳನ್ನ ನಮ್ಗೆಲ್ಲ ಅಧಿಕಾರಿಗಳು ಕರೆಕ್ಟಾಗಿ ಸ್ಪಂದಿಸವ್ರೆ ಸರ್ಕಾರದಿಂದ. ಸರ್ಕಾರದಿಂದ ಒಳ್ಳೊಳ್ಳೆ ಸೌಲಭ್ಯಗಳು ಬರ್ತವೆ ಅದನ್ನೆಲ್ಲ ಪಡ್ಕೊಂಡು ನಾನು ಬಾಳೆ ಬೆಳೆದೆ, ಪಪ್ಪಾಯ ಬೆಳೆದೆ. ನನಗೆಲ್ಲ ಚೀಟ್ ಮಾಡೋರು ಇನ್ಸರ್ಟ್ ಮಾಡ್ಕೊಂಡು ಡ್ಯೂಟಿಗೆ ಹೋಯ್ತಿದ್ದಾನು, ಇಲ್ಲಿ ಕೆಲಸ ಮಾಡಕ್ ಬಂದನೆ, ಕಳೆ ಕೀಳಕ್ ಬಂದನೆ, ಹೆಂಗ್ ಮಾಡೋನೆ ಹಿಂಗ್ ಮಾಡೋನೆ ಅಂತ. ಸ್ಟಾರ್ಟಿಂಗ್ ನಾವು ಕೆಮಿಕಲ್ ಎಲ್ಲ ಬೆಳೆದೋ G9 ಬಾಳೆ ಹಾಕ್ತೆ, ಅವಾಗ 15 ರೂಪಾಯಿ ರೈಟ್ ಸಿಕ್ತು, ಒಳ್ಳೆ ದುಡ್ಡು ಆಯ್ತು. ಬಾಳೆ ಪಪ್ಪಾಯನು ಬೆಳೆದೆ, ಪಪ್ಪಾಯ ಬೆಳೆದು ಆಮೇಲೆ ಇದನ್ನ ಎಲ್ಲಿ ಮಾರಾಟ ಮಾಡಬೇಕು. ನಾನು ಪ್ರತಿನಿತ್ಯ ಕೃಷಿ ಇಲಾಖೆದು ತೋಟಗಾರಿಕೆಲ್ದು ಎಲ್ಲಿ ಕಾರ್ಯಕ್ರಮ ನಡೆದ್ರು ಭಾಗವಹಿಸ್ತಿದೆ. ಆ ಹೆಚ್ಚಳ್ಳಿ ತೋಟಗಾರಿಕೆ ಫಾರ್ಮ್ ಅಲ್ಲೂ ಹೋಗಿ ಭಾಗವಹಿಸಿದ್ದೀನಿ. ಎಲ್ಲ ಬೆಳೆ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ, ಪ್ರತಿ ತಿಂಗಳು 3 ತಿಂಗಳಿಗೊಂದು 2 ತಿಂಗಳಿಗೊಂದು ಕೊಡ್ತಿದ್ರು. ಅಲ್ಲೆಲ್ಲ ಹೋಯ್ತಿದೆ. ಅಲ್ಲಿ ಅವರು ವ್ಯಾಪಾರಗಾರರು ಪರ್ಚೇಸ್ ಮಾಡೋ ದಳ್ಳಾಳಿಗಳನ್ನ ಆ ಫಂಕ್ಷನ್ ಅಲ್ಲಿ ಕರೆಸೋರು, ಆಮೇಲೆ ಒಳ್ಳೊಳ್ಳೆ ಪ್ರಗತಿಪರ ರೈತರುಗಳನ್ನ ಕರೆಸೋರು. ಅಲ್ಲಿ ದಳ್ಳಾಳಿಗಳನ್ನೆಲ್ಲ ನಂಬರ್ ಎಲ್ಲ ತಗೊಳ್ಳೋದು ಎಲ್ಲ ಮಾಡ್ಕೊಂಡು ಪಪ್ಪಾಯಿನು ಬೆಳೆದೆ. ಆಮೇಲೆ ಹಿಂಗೆ ಆಪ್ಕಾಮ್ಸ್ ಐತೆ, ಇಲ್ಲಿ ಇಲ್ಲಿ ಮೆಂಬರ್ ಆಗ್ಬೋದು, ಇಲ್ಲಿ RTC ಕೊಟ್ಟರೆ ಮೆಂಬರ್ ಆಯ್ತಾರೆ ಅಂತ ಮೆಂಬರ್ ಆದೆ. ಮೆಂಬರ್ ಆಗಿ ಅದು ಒಂದೇ ವರ್ಷ ನಾನು ಪಪ್ಪಾಯಿನ 60 ಟನ್ ಪಪ್ಪಾಯಿನ ಅದೊಂದು 1.5 ವರ್ಷದಲ್ಲಿ 60 ಟನ್ ಪಪ್ಪಾಯಿ ಕೊಟ್ಟಿದೆ ಆ ಬರೀ ಆಪ್ಕಾಮ್ಸ್ಗೆ. ನಮ್ಗೆ ಒಳ್ಳೆ ದುಡ್ಡಾಯ್ತು. ಒಳ್ಳೆ ದುಡ್ಡಾದಾಗ ಮಧ್ಯ ಒಂದ್ಸತಿ ಆಂಕಲ್ ಮಳೆ ಬಿದ್ದು ಪಪ್ಪಾಯಿ ಗಿಡ ಎಲ್ಲ ಉಂಟಾಯ್ತು, ಎಲ್ಲ ತೂತ ಆಗೋಯ್ತು ಪಪ್ಪಾಯಿ. ಒಂದು 7-10 ಪಪ್ಪಾಯಿ ವೇಸ್ಟ್ ಆಗೋಯ್ತು. ಈ ಪಪ್ಪಾಯಿ ವೇಸ್ಟ್ ಆಯ್ತಲ್ಲ, ಇದನ್ನೇನ್ ಮಾಡ್ಬೇಕು ಅಂತ ತಿರ್ಗಾ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಕೊ ಹೋದಾಗ ಬ್ರೆಡ್ ಒಳಗಡೆ ಫ್ರೂಟಿ ಟೂಟಿ ಮಾಡ್ತಾರಲ್ಲ ಆ ಕಂಪ್ನಿಗಳವೇ ಇಲ್ಲಿ ಮಾಡ್ತಾರೆ, ಇದು KG 3 ರೂಪಾಯಿ ಈ ವೇಸ್ಟೇಜ್ ಪಪ್ಪಾಯಿನ ತಗೋತಾರೆ ಅಂತ ನಮ್ಗೆ ತೋಟಗಾರಿಕೆ ಇಲಾಖೆಯಿಂದ ಮಾಹಿತಿ ಸಿಕ್ತು. ಅದನ್ನು 7-10 ಕೂದಿ ಕಸ ಅದನ್ನು ವೇಸ್ಟ್ ಆಯ್ತಿತ್ತು, ಅದನ್ನು ಕೂದ್ ಮಾಡಿದಾಗ ಅದರಲ್ಲೂ ನನಗೆ 25,000 ಬಂತು. ಆಮೇಲೆ ಒಬ್ರು ಪಪ್ಪಾಯಿ ಬಗ್ಗೆ ಸುತ್ತೂರಲ್ಲಿ ಸೈಂಟಿಸ್ಟ್ ಅವ್ರೆ ರಾಜಣ್ಣ ಅಂತ ಅವ್ರು ಕೇಳಿದೆ. ಅವರೊಬ್ರು ಪಣೀಸನ್ ಅವರು ಒಬ್ರು ಪಪ್ಪಾಯಿ ಸೈಂಟಿಸ್ಟ್ ನಂಬರ್ ಕೊಟ್ಟರು. ಅವ್ರನ್ನ ಪುನಃ ಕರೆಸಿ ಅದನ್ನ ರೀಚಾರ್ಜ್ ಮಾಡಿ ತಿರ್ಗಾ ರೀಕ್ರಾಪು ಪಪ್ಪಾಯ ಆ ಗಿಡದಲ್ಲೇ ಪಪ್ಪಾಯಿ ಬರೋ ತರ ನಮ್ಗೆ ಮಾಹಿತಿ ಕೊಟ್ಟು ತಿರ್ಗಾ 1 ಇಯರ್ ತಿರ್ಗಾ ಅದರಲ್ಲೇ ಪಪ್ಪಾಯಿ ಕಟ್ ಮಾಡಿದೆ. ಅದೇ ಗಿಡದಲ್ಲಿ ಆ ರೀತಿ ಎಲ್ಲ ಮಾಡಿದ್ರು. ಯಾವ್ದದು? ರೆಡ್ ಲೇಡಿ, ತೈವಾನ್ ರೆಡ್ ಲೇಡಿ. ಆ ರೀತಿ ಪಪ್ಪಾಯಲ್ಲಿ ನನಗೆ ಒಳ್ಳೆ ಅನುಭವ ಸಿಕ್ತು. ಅದೇ ರೀತಿ ಮಾಡ್ತಾ ಮಾಡ್ತಾ ಬತ್ತಿದಾಗ ಕೆಲವೊಂದು ಕಾರ್ಯಕ್ರಮಗಳನ್ನ ಜಾಸ್ತಿ ಇಂಟ್ರೆಸ್ಟ್ ಆಗಿ ನೋಡಿದೆ. ನೋಡಿದಾಗ ಅನ್ನಿಸ್ತಿತ್ತು ಕೆಮಿಕಲ್ ಫುಡ್ಡು ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಕೆಲವೊಂದು ವಿಜ್ಞಾನಿಗಳಿಂದ ಮಾಧ್ಯಮಗಳಿಂದ ಎಲ್ಲ ಕಡೆಯಿಂದ ಕೇಳಿದಾಗ ಅಯ್ಯೋ ನಾನು ಇಂಥ ತಪ್ಪು ಮಾಡ್ತಾ ಇದ್ದಾನ, ದುಡ್ಡಿಗೋಸ್ಕರ ಇಷ್ಟೊಂದು ಭೂಮಿ ಕೆಮಿಕಲ್ ಆಗ್ತಾ ಇದ್ದಾನ, ಇಷ್ಟೊಂದು ವಿಷನ ಇದು ಅಂದಾಗ ಕೆಲವೊಂದು ಔಷಧಿ ಕಂಪ್ನಿಗಳು ಇವತ್ತು ಫ್ರೇ ಮಾಡಿದ್ರೆ ಅದು ಅದ್ರ ಮೇಲ್ಗಡೆ 7 ದಿನ ವರ್ಕ್ ಮಾಡುತ್ತಂತೆ, ಅದು ನಮಗೆ ಗೊತ್ತೇ ಇರಲಿಲ್ಲ. ನಾವು ಇವತ್ತು ಫ್ರೇ ಮಾಡೋದು ನಾಳೆ ರೈಟ್ ಸಿಕ್ತಂದ್ರೆ ನಾಳೆನೇ ಕೂದ ಹಾಕ್ಬಿಡ್ತಿದ್ದೋ. ಎಲ್ಲ ಒಂದು ಕಡೆ ನಮಗೆ ಅರಿವಾಯ್ತು ನಾವು ಸಮಾಜಕ್ಕೆ ದ್ರೋಹ ಮಾಡ್ತಾ ಇದ್ದೀವಿ, ಸಾರ್ವಜನಿಕರಿಗೆ ಒಂದು ಕೆಟ್ಟ ಆಹಾರನ ಬೆಳ್ಕೊಡ್ತಾ ಇದ್ದೀವಿ, ಇದನ್ನ ಬಿಡಬೇಕು, ಇದನ್ನ ಬಿಟ್ಟು ಏನು ಆಗ್ತಂಗೆ ಬೆಳಿಬೇಕು, ನಮ್ಮ ಮಣ್ಣನ್ನ ಕಾಪಾಡಬೇಕು ಮುಂದಿನ ಪೀಳಿಗೆಗಳಿಗೆ ಅಂತ ನನಗೆ ಎಲ್ಲ ಒಂದು ಕಡೆ ಅರಿವಾಯ್ತು. ಈ ಅರಿವಾಗಬೇಕಾದ್ರೆ ನನಗೆ ಈ ಗ್ರಾಮೀಣ ಅಭಿವೃದ್ಧಿ ಧರ್ಮಸ್ಥಳ ಸಹಕಾರ ಸಂಘದವರು ವರ್ಷಕ್ಕೊಂದ್ಸತಿ ಆಲ್ ಓವರ್ ಕರ್ನಾಟಕ ರಾಜ್ಯ ಅಧ್ಯಯನ ಪ್ರವಾಸ ಅಂತ ದೊಡ್ಡ ಜಿಲ್ಲೆಯಲ್ಲಿ ಒಂದು 4-5 ಜನ 5-5 ಜನ ದೊಡ್ಡ ದೊಡ್ಡ ರೈತರ ತೋಟಗಳಿಗೆ ಕರ್ಕೊಂಡೋಗಿ ತೋರಿಸ್ತಿದ್ರು. ಅವಾಗೆಲ್ಲ ನೋಡಿದೆ. ಅವಾಗೆಲ್ಲ ನೋಡಿದ್ಮೇಲೆ ಸುಭಾಷ್ ಪಾಳ್ಯಕರ್ ಅವ್ರದ್ದು ಪುಸ್ತಕ ಸಿಕ್ತು, ಓದ್ದೆ. ಆಮೇಲೆ ನಮ್ಮ ನಾರಾಯಣ ರೆಡ್ಡಿ ಅವ್ರದ್ದು ಬ್ಲೂದೂತಲ್ಲೆಲ್ಲ ಬರ್ತಿತ್ತು, ಅದನ್ನ ಓದ್ದೆ. ಶಿವಮೊಗ್ಗದಲ್ಲಿ ಒಬ್ರು ಪ್ರಭುಲ ಚಂದ್ರ ಅಂತ ವಿಶ್ವಹಾರ ಪ್ರಶಸ್ತಿ 40 ಕೂಳೆ ಬಾಳೆಯನ್ನ ಬೆಳೆದವರು, ಅವ್ರ ತೋಟನ ಹೋಗಿ ನೋಡಿದೆ. ಕೋಲಾರದಲ್ಲಿ ಅಶೋಕ್ ಅಂತ ಅವರು PhD ಅಗ್ರಿ ಮಾಡ್ಕೊಂಡು ಇದ್ ಮಾಡಿದ್ರು, ಅವ್ರ ತೋಟಗಳನ್ನ ಹೋಗಿ ನೋಡಿದೆ. ಈಗ ರೀಸೆಂಟ್ ಆಗಿ ಕವಿತಾ ಮಿಶ್ರ ಅವ್ರ ತೋಟಕ್ಕೆ ನಾನೇ ಓನಾಗಿ ಬಸ್ ಚಾರ್ಜ್ ಹಾಕೊಂಡೋಗಿ ಕವಿತಾ ಮಿಶ್ರ ಅವ್ರ ತೋಟ ನೋಡ್ಕೊಂಡೆ. ಎಲ್ಲ ಕಡೆ ನೋಡಿದಾಗ ಮಾಡ್ಬೋದು, ನಾನುವೇ ಫಸ್ಟು ಮಾಡಿರೋದನ್ನ ಭೇಟಿ ಮಾಡಿ ತಿಳಿದು ಮೊಬೈಲಲ್ಲಿ ಮಾಧ್ಯಮದಲ್ಲೆಲ್ಲ ನೋಡಿ ಇವಾಗ ನಾನೊಂದು ಪ್ಲಾನ್ ಮಾಡಿದೆ. ಸರ್ಕಾರಿ ಅಧಿಕಾರಿಗಳು 60 ವರ್ಷಕ್ಕೆ ರಿಟೈರ್ಡ್ ಆಗಿ ಪೆನ್ಷನ್ ತಗೋತಾರೆ, ಆ ರೀತಿ ನನ್ನ ಜೀವನನ ನಾನು ರೂಪಿಸ್ಕೋಬೇಕು. ಸರ್ಕಾರ ಅಧಿಕಾರಿ ಯಾವ ರೀತಿ ಜೀವನನ ರೂಪಿಸ್ಕೋತಾರೆ, ಯಾವ ರೀತಿ ಅವ್ರಿಗೆ ಪ್ರೋಸೆಸ್ಸು ಸಂಬಳ ರಿಟೈರ್ಡ್ ಫಂಡು ಬರುತ್ತಲ್ಲ, ಆ ರೀತಿ ನನ್ನ ಜೀವನನ ನಾನು ರೂಪಿಸ್ಕೋಬೇಕು ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡಿ 1 ಎಕರೆಯಲ್ಲಿ ನಾನು ಎಲ್ಲ ರೀತಿನೂ ಅಳವಡಿಸ್ಕೊಂಡಿದ್ದೀನಿ. 1 ಎಕರೆಯಲ್ಲಿ ನಾನು 215 ಅಡಿಕೆ ಗಿಡ ಹಾಕಿದ್ದೀನಿ, ಒಂದು 12 ತೆಂಗಿನ ಗಿಡ ಹಾಕಿದ್ದೀನಿ, ಒಂದು 25 ನಾಟಿ ಈರುಳ್ಳಿ ಗಿಡ ಹಾಕಿದ್ದೀನಿ, ಒಂದು 25 ಗೋವಾ ಸಫಲೆತ್ತು ಸೀಬೆ ಹಾಕಿದ್ದೀನಿ, ಅದರಲ್ಲಿ ಒಂದು 5 ರೆಡ್ ಸೀಬೆ ಹಾಕಿದ್ದೀನಿ, ನಾಟಿ ಪ್ಯೂರ್ ನಾಟಿ ಅಲ್ಲ. ಆಮೇಲೆ ಬಟರ್ ಫ್ರೂಟ್ ಹಾಕಿದ್ದೀನಿ, ಲಕ್ಷ್ಮಣ್ ಫಲ, ಸೀತಾಫಲ, ರಾಮಫಲ, ಆಮೇಲೆ ಕರ್ಬೆ, ನಿಂಬೆ, ನುಗ್ಗೆ, ಈ ತರ ಎಲ್ಲಾ ತರ ಹಣ್ಣಿನ ಗಿಡಗಳು ಎಲ್ಲ ಹಾಕೊಂಡಿದ್ದೀನಿ. ಇದೆಲ್ಲ ನಮ್ಗೆ ನಾಟಿ ಮಾಡಿದ ತಕ್ಷಣನೇ ನಮ್ಗೆ ಇನ್ಕಮ್ ಸಿಗೋದಿಲ್ಲ. 3-4 ವರ್ಷ ಬೇಕು. 3-4 ವರ್ಷ ನಾನು ಜೀವನಕ್ಕೆ ಏನ್ ಮಾಡೋದು, ನನ್ನ ಖರ್ಚಿಗೆ ಕಾಸು ಬೇಕಲ್ಲ ಅಂತ ಹೇಳ್ಬಿಟ್ಟು ನನ್ಗೆ 6 ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಗೋದು ಯಾವುದು, ಇದ್ರೊಳಗಡೆ ನಾನು ಪಪ್ಪಾಯ ಹಾಕ್ಬೇಕು, ಇದು 6 ತಿಂಗಳಿಗೆ ನಮ್ಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಇನ್ನು 6 ತಿಂಗಳಿಗಂಟು ಕಾಯ್ಬೇಕಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಆ ಪಪ್ಪಾಯ ಒಳಗಡೆನೆ ಒಂದೇ ಸತಿ ಚೆಂಡು ಹೂವು ಹಾಕ್ತೆ. ಚೆಂಡು ಹೂವು ನಮ್ಗೆ 1.5 ತಿಂಗಳಿಗೆ ಇನ್ಕಮ್ ಸ್ಟಾರ್ಟ್ ಆಯ್ತದೆ, 1.5 ತಿಂಗಳು ಇನ್ಕಮ್ ಸಿಗುತ್ತೆ, 3 ತಿಂಗಳಿಗೆ ಕ್ರಾಪ್ ಕ್ಲೋಸ್ ಆಯ್ತು. ಅದಾದ್ಮೇಲೆ ನಾನು 1-3 ತಿಂಗಳು ವೆಯ್ಟ್ ಮಾಡಿದೆ, ಆಮೇಲೆ ಪಪ್ಪಾಯಿ ಸ್ಟಾರ್ಟ್ ಆಯ್ತು ನನ್ಗೆ ಕ್ರಾಪ್. ಪಪ್ಪಾಯಿ ಸ್ಟಾರ್ಟ್ ಆಗಿ ಪಪ್ಪಾಯ ಸತತವಾಗಿ ಜೀವಾಮೃತ, ಗೋಕೃಪಾಮೃತ, ಘನ ಜೀವಾಮೃತ ಈ ರೀತಿ ಇದನ್ನೇ ಹಾಕ್ಲಿಲ್ಲ, ಕೆಮಿಕಲೇ ಯೂಸ್ ಮಾಡಲಿಲ್ಲ. ಈ ರೀತಿ ಹಾಕೋ ಬಂದೆ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಗ್ರೋತ್ ಬರಲಿಲ್ಲ ಗಿಡಗಳು, ಆಮೇಲೆ ಆಯ್ತಾ ಆಯ್ತಾ ಆಯ್ತಾ ಗ್ರೋತ್ ಬಂತು. ಆ ರೀತಿ ಗೊಬ್ಬರಗಳು, ಆಮೇಲೆ ರಸ್ತೆ ಬದಲಲ್ಲಿ ಎಲ್ಲ ರಾಗಿ ಉಳ್ಳಿ ಎಲ್ಲ ಹಾಕಿರ್ತಾರೆ, ಒಕ್ಕಣೆ ಮಾಡ್ತಾರೆ, ವೇಸ್ಟೇಜ್ ಎಲ್ಲ ಅಲ್ಲೇ ಬಿಟ್ಟು ಹೊಂಟೋಗ್ಬಿಡ್ತಾರೆ. ನಾನು ಆ ಟ್ರ್ಯಾಕ್ಟರ್ ತಗೊಂಡೋಗೋದು, ಅದನ್ನೆಲ್ಲ ತುಂಬ್ಕೊಬರೋದು, ಭೂಮಿನ ಒದಕೆ ಮಾಡೋದು, ಒದಕೆ ಮಾಡಿ ಮೇಲ್ಗಡೆಯಿಂದ ನೀರು ಹಾಕಿದ್ರೆ ಅದೆಲ್ಲ ಕೊಳ್ತು ನಮಗೆ ಒಳ್ಳೆ ಗೊಬ್ಬರ ಆಯ್ತದೆ. ಈ ರೀತಿ ಎಲ್ಲ ಒದಕೆ ಮಾಡಿ ಗೊಬ್ಬರನ ಮಾಡ್ಕೊ ಬಂದೆ. ಮಾಡ್ಕೊ ಬಂದಾದ್ಮೇಲೆ ನನಗೆ ಪಪ್ಪಾಯಿ 2 ವರ್ಷ ಕೂದೆ. ನಾನು ಆರ್ಗ್ಯಾನಿಕ್ಕು ಪಪ್ಪಾಯಿ ಬೆಳೆದಿದ್ದೀನಿ ಅಂದ್ಬಿಟ್ಟು ನಾನೇ ಓನ್ ಆಗಿ ತಗೊಂಡೋಗಿ ಮನೆ ಕೊಡುವೆ. ಇವಾಗಲೂ ನನ್ನ ಪಪ್ಪಾಯಿ ನಿಂತೋಗೈತೆ, ಇವಾಗಲೂ ಕೇಳ್ತಾರೆ ಪಪ್ಪಾಯಿ ತಗೋಬ ಜಗದೀಶ್ ಅಂತ. ರೈಟು ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಫಿಕ್ಸ್ ರೈಟ್ 20 ರೂಪಾಯಿ. ಒಂದಿನ ಬಿಟ್ಟು ಒಂದಿನ ಕುಯ್ಕೊಂಡೋಗುವೆ, ಒಂದಿನ ಬಿಟ್ಟು ಒಂದಿನ 500-600 ಈ ರೀತಿ ಆಗೋದು. ಅದ್ರ ಜೊತೆಗೆ ತರಕಾರಿಯಾಗಿ ಬೆಳಿಬಾರ್ದು ಅಂದ್ಬಿಟ್ಟು ನಾನು ಶ್ರೀಗಂಧ ಹಾಕಿದ್ದೀನಲ್ಲ, ಶ್ರೀಗಂಧದ ಮರದ ಬೊಡ್ಡೆಗೆಲ್ಲ ಆಗಲು ಗಿಡ ಹಾಕಿದ್ದೀನಿ, ಅದು ಆ ಮರಕ್ಕೆ ಹಬ್ಕೊಂಡೈತೆ. ಶ್ರೀಗಂಧ ನಮ್ಗೆ 12 ವರ್ಷಕ್ಕೆ ಬಿಗ್ ಅಮೌಂಟು, ಅಲ್ಲಿ ತನಕ ಆ ಮರದಿಂದ ಏನು ನಾವು ಪಡ್ಕೋಬಹುದು ಅಂದಾಗ ನನಗೆ ಪ್ಲಾಸ್ ಆಯ್ತು. ಆಗ್ಲ ಹಾಕಿ ಹಬ್ಬಿಸ್ಬಿಟ್ರೆ ಕಾಯಿ ಸಿಗ್ತಾ ಇರ್ತದೆ ಅಂದ್ಬಿಟ್ಟು ಆ ಥರ ಎಲ್ಲ ಥರ ಸೀಮೆ ಬದನೆಕಾಯಿ, ಆಮೇಲೆ ತುಪ್ಪು ಉಳಿರೆಕಾಯಿ ಬೀಜ, ಆಮೇಲೆ ಅದು ಎಲ್ಲ ತಳ್ಳು ಮಾಡಿಸ್ಬಿಟ್ಟು ಜುಂಗು, ಆ ಜುಂಗ್ನ ಮೈ ತಿಕ್ಕಕ್ಕೆ ಮಕ್ಕಳಿಗೆ ಸ್ಕಿನ್ ತುಂಬ ಸಾಫ್ಟ್ ಆಗಿರ್ತದೆ ಅದು. ಆ ರೀತಿ ಎಲ್ಲ ಮೌಲ್ಯವರ್ತನೆ ಮಾಡ್ಕೊಂಡು ಆಮೇಲೆ ಆರ್ಗ್ಯಾನಿಕ್ ರೈಸ್ ಮಾಡ್ತೀನಿ. ನಾನು ಯೂರಿಯಾನೇ ಅಪ್ಲೈ ಮಾಡಲ್ಲ, ನಾನೇ ಸ್ವಂತವಾಗಿ ಮರಳಿಗೆ ಗಂಜಾ ಲೇಪಿತ ಯೂರಿಯಾನ ಮಾಡ್ಕೊಂಡು ನಾನೇ ಬೆಳೀತಾ ಇದ್ದೀನಿ. 4 ವರ್ಷದಿಂದ ಭತ್ತನ ಬೆಳೆದು ನಾನೇ ಮಿಲ್ ಮಾಡಿ ನಾನೇ ಫಸ್ಟ್ ಸ್ಟಾರ್ಟಿಂಗು 30 ರೂಪಾಯಿ 35 ರೂಪಾಯಿ ಅಕ್ಕಿ ಕೊಡ್ತಿದೆ. ಇವತ್ತು ವರ್ಷ 5-5 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಇವತ್ತು 50 ರೂಪಾಯಿ 1 ಕೆಜಿ ಅಕ್ಕಿಗೆ ಕೊಡ್ತಾ ಇದ್ದೀನಿ. 3 ಫ್ಯಾಮಿಲಿ ರೆಗ್ಯುಲರ್ ಆಗಿ ತಗೋತಾರೆ. ನನ್ನ ಹತ್ರ ಇರೋದೇ ಒಂದು ಎಕರೆ ಗದ್ದೆ. ನಾನು ಜೀವನ ಮಾಡಿ 4 ಫ್ಯಾಮಿಲಿಗೆ ಇಡೀ ವರ್ಷವೆಲ್ಲ ಕೊಡ್ಬೋದು. ನನ್ನ ಹತ್ರ ಈಗ ಆಲ್ರೆಡಿ ಫಿಕ್ಸ್ ಇದ್ದಾರೆ, ತಗೋತಾ ಇದ್ದಾರೆ. ಇದನ್ನೆಲ್ಲಾನು ನಾನು ಏನಕ್ಕೆ ಮಾಡ್ತೇನೆ ಅಂದರೆ ಆರೋಗ್ಯವಾಗಿರ್ಬೋದು, ಆಮೇಲೆ ನನಗೇನೊಂದು ತೃಪ್ತಿ ಅಂದರೆ ವಿಷಮುಕ್ತ ಆಹಾರನ ನನ್ನ ಕೈಲಾದಷ್ಟು ನಾನೊಬ್ಬ ಸಣ್ಣ ರೈತ ಕೊಡ್ತಾ ಇದ್ದೀನಲ್ಲ ಅನ್ನೋದೊಂದು ತೃಪ್ತಿ ಐತೆ. ನೆಮ್ಮದಿಯಾಗಿದ್ದೀವಿ. ನನ್ನ ಹತ್ರ ಈಗ ನಾಟಿ ಕೋಳಿ ಇದ್ದಾವೆ 1-30, 1-5 ಆಡಿದ್ದಾವೆ, 1-3 ಕುರಿ ಇದೆ, 1-8 ಮೊಲ ಇದ್ದಾವೆ, 1-6 ಲವ್ ಬರ್ಡ್ಸ್ ಇದ್ದಾವೆ. ಎಲ್ಲ ಸಾಕಂಡು ಏನೋ ಒಂಥರ ನನಗೆ ಭಾರಿ ನೆಮ್ಮದಿ. ನಮಗೆ ಸಿಟಿಗೆ ಬಂದರೆ ಅಲರ್ಜಿ ಜಾಸ್ತಿ, ಆ ಥರ ಅನ್ನಿಸ್ತದೆ. ನಾವು ಚೆನ್ನಾಗಿ ಅವಲಂಬಿತವಾಗಿ ಖುಷಿಯಾಗಿದ್ದೀವಿ. ಸಿರಿಧಾನ್ಯ ಬೆಳಿಬೇಕು ಅಂತ ನಿಮ್ಗೆ ಹೆಂಗೆ, ನಿಮ್ಮ ತಾತ ಏನಾರು ಆ ಬಗ್ಗೆ ಮಾಹಿತಿ ಕೊಟ್ರ ಅಥವಾ ಬೆಳಿ ಅಂತ ಹೇಳಿದ್ರ ಹೆಂಗೆ? ಇಲ್ಲ ಸರ್, ಸಿರಿಧಾನ್ಯ ನಾನು ಬೆಳೆದೆ. ಸಿರಿಧಾನ್ಯ ಬೆಳಿಬೇಕಾದ್ರೆ ಇಲ್ಲಿ ಒಂದು ಸ್ಕೀಮ್ ಬಂದಿತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ, ಒಂದು ರೈತ ಸಿರಿ ಅಂತಾನೆ ಯಾವುದೋ ಒಂದು ಸ್ಕೀಮ್ ಬಂದು ಮಿಲಿಟ್ಸ್ ನ ಬೆಳೀರಿ ಎಲ್ರೂ, ಮಿಲಿಟ್ಸ್ ನ ತಿನ್ಬೇಕು ಅಂತ ಹೇಳಿದಾಗ ನಾನು 1.5 ಎಕರೆಗೆ ಕೊರಲೇನ ಹಾಕಿದೆ. ಕೊರಲೆ, ಬರ್ಗು, ಅರ್ಕ 3 ಹಾಕಿದೆ. 3 ಹಾಕಿ ಬೆಳೆದೆ. ಬೆಳೆದಾದ್ಮೇಲೆ ನಮ್ಗೆ ಅದ್ರದ್ದು ಹುಲ್ಲು ಸುಧ ನಮ್ಮ ಮೇಕೆಗಳಿಗಾಯ್ತು. ಅದನ್ನೆಲ್ಲ ಒಕ್ಕಣೆ ಮಾಡಿ ತೂರಿದಾಗ ಅದ್ರ ಜಳ್ಳು ಕಬ್ಬಳ್ಳಿ ಏನಿತ್ತು ಅದನ್ನೆಲ್ಲನೂ ನಾನು ಕೋಳಿಗಳಿಗೆ ಮರುಬಳಕೆ ಮಾಡ್ಕೊಂಡೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ವಸ್ತುನ ಬೆಳೆದ್ರೆ ಅದು ಪೂರ್ತಿ ಅಡಿಯಿಂದ ಮುಡಿಗಂಟನ ಎಲ್ಲಾನು ಮರುಬಳಕೆ ಮಾಡ್ಕೊಂಡಾಗ್ಲೇ ನಮ್ಗೆ ಆದಾಯ ದ್ವಿಗುಣ ಆಗೋದು. ಸುಮ್ಮನೆ ಅದು ಕೊರಲೆ ಒಂದು ತಗೊಂಡು ಹುಲ್ಲು ಕಬ್ಬಳ್ಳು ಎಲ್ಲ ಬಿಸಾಕ್ಬಿಟ್ಟಿದ್ರೆ ನಮ್ಗೆ ಆದಾಯ ಆಯ್ತಿತ್ತಿಲ್ಲ. ಅದನ್ನ ತಗೊಂಡೆ. ನಮ್ಗೆ ಅವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇಲ್ಲಿ ಪ್ರೋಸೆಸ್ ಯೂನಿಟ್ ಇರಲಿಲ್ಲ. ನಮ್ಗೆ ತುಮಕೂರು ಹೋಗ್ಬೇಕಿತ್ತು, ಇಲ್ಲ ಅಂದ್ರೆ ದೂರ ಹೋಗ್ಬೇಕಿತ್ತು, ಇಲ್ಲ ಅಂದ್ರೆ ನಾವು ಮಿಕ್ಸಿಲಿ ಓನ್ ಆಗಿ ಪ್ರೋಸೆಸ್ ಮಾಡ್ಕೊಳ್ಳಂತ ಇತ್ತು. ಓನ್ ಆಗಿ ಪ್ರೋಸೆಸ್ ಮಾಡ್ಕೊಂಡ್ರೆ ಕಸ್ಟಮರ್ ಒಪ್ತಿರ್ಲಿಲ್ಲ. ಅವಾಗ ಇವಾಗ ಹೊಸ್ದಾಗ ಒಂದು ನಾಗನಹಳ್ಳಿ ಸಾವಯವ ಸಂಶೋಧನಾ ಕೇಂದ್ರದಲ್ಲಿ ಒಂದು ಯೂನಿಟ್ ಆಗೈತೆ, ಅಲ್ಲೋಗಿ ಮಿಲ್ ಮಾಡಿಸಿ ಮಾರಿದೀನಿ, ಕೊರಲೆ ಎಲ್ಲ ಮಾರಿದೀನಿ. ಕೊರಲೆ ಎಲ್ಲ ಮಾರಿದಾಗ ನಮ್ ಕಡೆ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಆಯ್ತು. ಅದರಿಂದ ಈ ಕೊರಲೆನ ಮಾಡಕ್ ಆಗೋದಿಲ್ಲ ಅಂತ ಬಿಟ್ಬಿಟ್ಟು ಇವಾಗ ನಾನು ಆರ್ಗ್ಯಾನಿಕ್ ಸಾವಯವ ತರಕಾರಿಗಳು ಹಣ್ಣುಗಳನ್ನ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ತರಕಾರಿನೂ ನೀವೇ ಸ್ವತಃ ಮಾರ್ಕೊಂಡು? ನಾವೇ ಮಾರ್ತೀವಿ. ಮಾರ್ತೀರಿ? ಆಮೇಲೆ ನಮ್ಮ ಅಕ್ಕಪಕ್ಕ ಜಮೀನಲ್ಲಿ ಒಂದ್ ಮೂರ್ ಜನ ರೈತರಿದ್ದು, ಸಣ್ಣ ಸಣ್ಣ ರೈತರು, ಅವ್ರ ಜಮೀನೆಲ್ಲ ಲೀಸ್ಗೆ ಹಾಕಿಸ್ಕೊಂಡಿದ್ದೀನಿ. ಲೀಸ್ಗೆ ಹಾಕಿಸ್ಕೊಂಡು ನಾನು ಅಲ್ಲಿ ಕೆಮಿಕಲ್ ಪ್ಲಾಂಟರ್ಸ್ ಮಾಡ್ತೀನಿ. ಸಪ್ರೇಟ್ ಅದು ಇನ್ಕಮ್ ನಮ್ಮ ಮಕ್ಳ ಎಜುಕೇಶನ್ಗೆ, ನಮ್ ಜೀವನಕ್ಕೆ ಬೇಕು ಅಂದ್ಬಿಟ್ಟು. ಇದರಿಂದ ಅದೇನೇ ಜಾಸ್ತಿ ಎಕ್ಸೆಪ್ಟ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ನಾವೆಲ್ಲ ಹಾಕಿರೋದು ದೀರ್ಘಾವಧಿ ಬೆಳೆಗಳು. ಅವೆಲ್ಲ ಸ್ಟಾರ್ಟ್ ಆಗೋ ತನಕ ಜೀವನ ಮಾಡ್ಬೇಕಲ್ಲ ಅಂತ ಮಾಡ್ಕೊಂಡಿದೀನಿ. ಅವ್ರಿಗೂ ನಾನೇನ್ ಮೋಸ ಮಾಡಿಲ್ಲ, ಅವ್ರೆಲ್ಲರಿಗೂ ಎಲ್ಲಾರ ಜಮೀನ್ಗೂ ತೆಂಗಿನ ಸೋಸಿ ಹಾಕಿಸ್ಕೊಟ್ಟಿದೀನಿ, ಅದ್ರೊಳಗಡೆ ಬೆಳೀತಾ ಇದ್ದೀನಿ. ನಾನು ಏನೇ ಜಮೀನ್ ಖಾಲಿ ಮಾಡಿದ್ರು ಅವ್ರಿಗೆ ನನ್ ಗಾಡ್ ಗಿಫ್ಟ್ ಅಂತ ತೆಂಗಿನ ಮರಗಳು ಉಳ್ಕೋಬೇಕು, ಆ ರೀತಿ ಹಾಕೊಟ್ಟಿದೀನಿ. ನಾನು ಭೂಮಿಯಲ್ಲಿ ಒಳಗಡೆ ತರಕಾರಿ ಇದನ್ನೆಲ್ಲ ಬೆಳೀತೀನಿ. ತೆಂಗಿನ ಸಸಿಗೂ ನೀರಾಗುತ್ತೆ, ತೆಂಗಿನ ಸಸಿನಿಗೆ ಚೆನ್ನಾಗೈತೆ. ಒಬ್ರಿಗೊಂದು 18 ಹಾಕಿಸ್ಕೊಟ್ಟಿದೀನಿ, ಇನ್ನೊಬ್ರಿಗೊಂದು 36 ಹಾಕಿಸ್ಕೊಟ್ಟಿದೀನಿ, ಇನ್ನೊಬ್ರಿಗೊಂದು 30 ಹಾಕಿಸ್ಕೊಟ್ಟಿದೀನಿ. ಏನೋ ನಮ್ದಲ್ಲ ಹತ್ರ ನೀರ್ ಬರ್ತದೆ, ನಾವು ಬೆಳೀತಾ ಇದೀವಿ, ನಾವು ಚೆನ್ನಾಗಿರೋಣ, ಅವರು ಚೆನ್ನಾಗಿರೋಣ ಅನ್ಬಿಟ್ಟು ಒಂದ್ ಹೆಲ್ಪ್ ಮಾಡಿದೀನಿ. ನೀರ್ ಇರುವಂತ ಬೋರ್ವೆಲ್ ಇರುವಂತ ಜಮೀನ್ಗಳನ್ನ ನೀವು ಗುತ್ತಿಗೆ ತಗೊಂಡಿರೋ? ಇಲ್ಲ ಇಲ್ಲ, ಅವ್ರದ್ದು ಯಾವ್ದು ಡ್ರೈ ಲ್ಯಾಂಡ್, ಅವ್ರದ್ದು ಯಾವ್ದು ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಹಿಂಗೆ ನಮ್ಮ ಬೋರ್ ಇಂದ ಪಕ್ಕ ಪಕ್ಕದಲ್ಲಿ ಇರೋದ್ರಿಂದ ಅಲ್ಲಿಗೂ ನೀವು ಬಳಕೆ ಮಾಡ್ತೀವಿ, ಬಳಕೆ ಮಾಡ್ಕೊಡ್ತೀವಿ. ನಿಮ್ ಬೋರಲ್ಲಿ ಸಾಕಷ್ಟು ನೀರ್ ಬಂದಿದೆ? ಬಂದಿದೆ. ಇನ್ನು ಈ ಮರಳು ಮಿಶ್ರಿತ ಯೂರಿಯಾ ಈ ತರ ಮಾಡ್ಕೋಬಹುದು ಅಂತ ನಿಮಗೆ ಹೆಂಗೆ? ಸರ್, ನಾನೊಂದು ಆರ್ಟಿಕಲ್ ಅಲ್ಲಿ ಓದಿದ್ದೆ, ಮರಳು ಮಿಶ್ರಿತ ಯೂರಿಯಾನ ಹೆಂಗ್ ಮಾಡ್ಕೋಬಹುದು ಅಂದ್ರೆ, ನಮ್ಗೆ ಅವಾಗಿಂದನು ವಾಡಿಕೆ ಮಾತಿತ್ತು, ಗಂಜಲದಲ್ಲಿ ಯೂರಿಯಾ ಅಂಶ ಇರ್ತದೆ ಅಂತ ಒಂದನ್ನ ಕೇಳ್ಕೊಬತ್ತಾ ಇದ್ದೋ. ಇದನ್ನ ಯೂರಿಯಾ ಅಂಶನ ತೆಗಿಯೋದ್ ಹೆಂಗೆ ಅಂತ ಹೇಳಿದಾಗ, ಸುಮಾರಲ್ಲಿ ಹಸು ಗಂಜದಲ್ಲಿ ಚಿನ್ನ ಇದೆ, ಅದಿದೆ, ಹಳ್ಳಿ ಕಾರ್ ಹಸು ಆಗ್ಬೇಕು, ಅಮೃತ್ ಮಾಲ್ ಆಗ್ಬೇಕು, ಮಲ್ನಾಡ್ ಗಿಡ್ಡ ಆಗ್ಬೇಕು, ಗೀರ್ ಹಸು ಆಗ್ಬೇಕು ಅಂತ ಹೇಳಿದಾಗ, ನಾನು ಹಳ್ಳಿ ಕಾರು ಎರಡು ಹಸುಗಳನ್ನ ನಾನು ಕೃಷಿಗೆ ಇಟ್ಕೊಂಡಿದ್ದೀನಿ, ಜರ್ಸಿ ಗಿರ್ಸಿ ಇಟ್ಟಿಲ್ಲ. ಆ ಗಂಜಗಳೆಲ್ಲ ನಮ್ದು ಕೊಟ್ಟಿಗೆ ಗಾರೆ ನೆಲ ಇಲ್ಲ, ಆ ಬಿದ್ದು ಬಿದ್ದು ಬಿದ್ದು ಬಿದ್ದು ಆ ಕೊಟ್ಟಿಗೆ ಒಂದ್ ಸೈಡ್ ಶೇಖರಣೆ ಆಗದಲ್ಲ, ಅದ್ರ ಕೆಳಭಾಗದಲ್ಲಿ ಮಣ್ಣೆಲ್ಲ ಫುಲ್ಲು ಕಪ್ಪಾಗ್ತಿತ್ತು. ಇದು ಇಲ್ಲಿ ಕಪ್ಪಾಗೋದ್ಕಿಂತ ನಾವು ಒಂದು 25 ಕೆಜಿ ಒಂದು ಡ್ರಮ್ ತಗೋಬಿಟ್ಟು ಅದಕ್ಕೊಂದು 15 ಕೆಜಿ ಮರಳಾಕ್ಬಿಟ್ಟು ದಿನನಿತ್ಯ ಅಲ್ಲಿ ನಿಂತ್ಕೋತದಲ್ಲ ಗಂಜಲ, ಅದನ್ನ ಉಯ್ಯೋದು. ಅದಕ್ಕೆ ಊದು ಊದು ಊದು ಒಂದ್ 7 ತಿಂಗಳು 6 ತಿಂಗಳ ಗಂಟ ಉಯ್ಯೋ. ನೆಕ್ಸ್ಟ್ ಈ ಸತಿ ಗದ್ದೆ ಮಾಡಿರ್ತೀವಿ, ನೆಕ್ಸ್ಟ್ ಗದ್ದೆ ನಾಟಿ ತನಕನು ಅದೇ ಕೆಲ್ಸ, ಗಂಜಲ ಅದು ಉಯ್ಯೋದು. ಅಲ್ಲೆಲ್ಲ ಯಾಕೆ ಉಯ್ಯಬೇಕು ಅಂತ ಇನ್ನೊಂದ್ 2 ತಿಂಗಳಾಯ್ತೆ ಯೂರಿಯಾ ಅಪ್ಲೈ ಮಾಡೋ ಸೀಸನ್ ಅಂದಾಗ ಅದನ್ನ ನೆರಳಲ್ಲಿ ಹಾರಾಕ್ಬಿಟ್ರೆ ಅದು ಫುಲ್ಲು ಗಂಜಲ ಕುಡ್ದಿ ವೈಟ್ ಮರಳೆಲ್ಲ ಫುಲ್ ಬ್ಲ್ಯಾಕ್ ಆಗ್ಬಿಡ್ತದೆ. ನಮ್ಮ ಅಕ್ಕಪಕ್ಕ ಜಮೀನವರೆಲ್ಲ ನೀರ್ ಕಟ್ಬಿಟ್ಟು ಯೂರಿಯಾ ಯಾವಾಗ ಅಪ್ಲೈ ಮಾಡ್ತಾರೆ ಆ ಟೈಮಲ್ಲಿ ನಾನು ಇದನ್ನ ಅಪ್ಲೈ ಮಾಡ್ತೀನಿ, ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಈ ರೀತಿಯ ಒಂದು ಪ್ರಶಸ್ತಿ ಬಂದಿದೆ ಅಂತ ಗೊತ್ತಾದಾಗ ಹೇಗನ್ನಿಸ್ತು ನಿಮ್ಗೆ? ಖುಷಿ ಆಯ್ತು. ನಾನು 9ನೇ ಕ್ಲಾಸ್ ಗಂಟನು ಓದ್ದೆ, 13 ವರ್ಷ ನನ್ನ ಅದೇ ಎಂಗೇಜ್ ಅಲ್ಲಿ. ನನ್ಗೇನೊಂದು ಬೇಜಾರ್ ಅಂದ್ರೆ, ಈ ಯೂತ್ ಅಂತ ಎಂಗೇಜ್ ಅಲ್ಲಿ ಏನಿದ್ದೆ ಆ ಟೈಮಲ್ಲಿ ನಾನು ದುಡ್ದು ಯಾರು ಬೇರೆಯವ್ರನ್ನ ಸಾವುಕಾರರು ಮಾಡಿದೆ, ಅದೇ ಟೈಮಲ್ಲಿ ನಾನು ನಮ್ಮ ಭೂಮಿಲಿ ದುಡ್ದಿದ್ರೆ ಇಷ್ಟೊತ್ತಿಗೆ ನಾನು ಇನ್ನೂ ಅಷ್ಟು ಸಾಧನೆ ಮಾಡ್ಬೋದಾಗಿತ್ತು ಅನ್ನಿಸ್ತು. ಆದ್ರೆ ಈಗ 13 ವರ್ಷದಲ್ಲಿ ಕೃಷಿ ಮಾಡಿ ನಾನು ಎಲ್ಲಿ ಕೆಳಗೆ ನಿಂತ್ಕೊಂಡು ಕೃಷಿ ಬಗ್ಗೆ ಮಾಹಿತಿ, ಕೃಷಿ ಬಗ್ಗೆ ಭಾಷಣಗಳನ್ನ ಕೇಳ್ತಿದ್ನೋ ಅಲ್ಲಿಂದ ಈಗ ನಾನು ಅಂತವಾಗಿ ಹೊತ್ತಿ ಈಗ ಸ್ಟೇಜ್ ಹತ್ತಿ ಕುಂತ್ಕೊಂಡು ಮಾತಾಡೋ ಲೆವೆಲ್ ಗಂಟ ತಿಳ್ಕೊಂಡಿದ್ದೀನಲ್ಲ, ಅದೇ ನನಗೊಂದು ಖುಷಿ. ನನ್ಗೇನಪ್ಪ ಅಂದ್ರೆ ಒಂದು 4 ಜನಕ್ಕೆ ಒಳ್ಳೆ ಆಹಾರನ ಬೆಳ್ಕೊಡ್ತಾ ಇದ್ದೀನಲ್ಲ, ಅದೇ ಒಂದು ಈ ಸಮಾಜ ಸೇವೆ ಅನ್ಕೊಂಡು ಖುಷಿಯಾಗಿದ್ದೆ. ಹೂವಿನ ಕೃಷಿ ಬಗ್ಗೆನೂ ನಿಮ್ಗೆ ಆಸಕ್ತಿ ಇತ್ತು? ಪ್ರತಿ ವರ್ಷ ಹೂ ಕೃಷಿನೂ ಮಾಡ್ತೀವಿ. ಏನ್ ಬೆಳೆ ಅದು? ಅದು ಹಳದಿ, ಒಂದು ರೆಡ್, ಕೆಂಪುದು, ಎರಡು ಹೂನು. ನಾನು ಆಯುಧ ಪೂಜೆ, ಪ್ರತಿ ಆಯುಧ ಪೂಜೆ 2 ತಿಂಗಳು ಅನ್ನಂಗೆ ನಾನು ಗಿಡ ನಾಟಿ ಮಾಡ್ಕೋತೀನಿ. ಅದನ್ನ ಹೆಂಗ್ ನಾಟಿ ಮಾಡ್ತೀನಿ ಅಂದ್ರೆ ಪರ್ಯಾಯ ಬೆಳೆಯಾಗಿ, ಈಗ ಪಪ್ಪಾಯ ಹಾಕಿರ್ತೀವಿ, ನುಗ್ಗೆ ಹಾಕಿರ್ತೀವಿ, ಇದ್ ಮಾಡ್ತಾ ಅದ್ರ ಮಧ್ಯ ಮಧ್ಯದಲ್ಲಿ ಗಿಡಗಳನ್ನ ಹಾಕೊಂಡ್ರೆ ನಮ್ಗೆ 1.5 ತಿಂಗಳು 2 ತಿಂಗಳು ಕರೆಕ್ಟ್ ಆಗಿ ಹೂ ಬರುತ್ತೆ. ಹೂ ಬಂದಾಗ ಆಯುಧ ಪೂಜೆ ಸೀಸನ್, ಆಯುಧ ಪೂಜೆ, ದೀಪಾವಳಿ, ಕಾರ್ತಿಕೆ 3 ತಿಂಗಳಲ್ಲೂ ಅವೈಲೇಬಲ್ ಆಗಿ ರೈಟ್ ಇರುತ್ತೆ. ಪ್ರತಿ ವರ್ಷನು ನಾನು ಹೂನು ಬೆಳಿತೀನಿ. ಅಂದ್ರೆ ನೀವು ಇಷ್ಟನೇ ಇರ್ಲಿಲ್ಲ ಕೃಷಿಗೆ ಬರೋದು? ಇಷ್ಟನೇ ಇರ್ಲಿಲ್ಲ, ಆದ್ರೂ ಕೃಷಿಗೆ ಬಂದ್ರಿ. ಈಗ ನೋಡಿದ್ರೆ ಕೃಷಿ ಪಂಡಿತ ಪ್ರಶಸ್ತಿನ ಪಡೆದಿದ್ದೀರಿ. ಮುಂದೆ ಏನೆಲ್ಲ ಯೋಜನೆಗಳಿದೆ, ಇನ್ನು ಏನೆಲ್ಲ ಮಾಡಬಹುದು? ಮುಂದೆ ಏನ್ ಮಾಡ್ಬೇಕಂದ್ರೆ ಸರ್, ಈಗ ನಾನು ಆರ್ಗ್ಯಾನಿಕ್ ಫಾರ್ಮರ್ ಮಾಡಿದೀನಿ, ಆ ಜಮೀನ್ ಮಾಡಿದೀನಲ್ಲ, ನನ್ಗೀಗ ಏನ್ ಅನ್ನಿಸ್ತದೆ ಅಂದ್ರೆ, ಭೂಮ್ ತಾಯಿ ಒಬ್ಳು ವಿಥೌಟ್ ಕೆಮಿಕಲ್ ಏನು ಹಾಕ್ತಾನೆ ಭೂಮ್. ನಾವು ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಇನ್ ಜಮೀನ್ ಅಂತೂ ಖರೀದಿ ಮಾಡ್ಕೊಡಕ್ ಆಗೋದಿಲ್ಲ. ಇರೋ ಭೂಮಿನ ಯಾವ್ದೇ ಕೆಮಿಕಲ್ ಹಾಕ್ತಂಗೆ ಹೃಷ್ಟಪೂರ್ವಕವಾಗಿ ಕಾಪಾಡಿ ಉಳಿಸ್ಬಿಟ್ಟು ಹೋದ್ರೆ ಮುಂದಿನ ಪೀಳಿಗೆಗೆ ಅದೊಂದು ಹೆಲ್ಪ್ ಆಗುತ್ತೆ, ಮಕ್ಕಳಿಗೆ ಒಳ್ಳೆ ಆಹಾರ ಸಿಗ್ತದೆ. ಭೂಮಿ ಒಂದ್ ಚೆನ್ನಾಗಿದ್ರೆ ಅಲ್ಲಿ ಹಾಕೋದ್ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಂದು ಕಾನ್ಸೆಪ್ಟ್. ನಮ್ಗೆ ಏನಪ್ಪ ಅಂದ್ರೆ, ಎಲ್ಲಾ ತರ ಬರ್ಡ್ಸ್ ಗಳನ್ನ ಸಾಕಿ, ಮೊಲ ಆಗಿರ್ಬೋದು, ಪಾರಿವಾಳ ಆಗಿರ್ಬೋದು, ಎಲ್ಲಾ ತರ ಹಕ್ಕಿಗಳು, ನವಲು, ಫಿಶ್ ಎಲ್ಲಾ ಸಾಕಿ, ವಾರಕ್ಕೊಂದ್ಸತಿ ಕಸ್ಟಮರ್ ನಮ್ ತೋಟಕ್ಕೆ ಬಂದು ಹಣ್ಣು ತರಕಾರಿಗಳನ್ನ ಕುಯ್ಕೊಂಡು ತಗೊಂಡ್ ಹೋಗ್ಬೇಕು. ಆತರ ನಾನ್ ಮಾರಕ್ ಹೋಗ್ಬಾರ್ದು, ಅವರೇ ಬರ್ಬೇಕು ಇಲ್ಲಿಗೆ. ಆ ರೀತಿ ಅಟ್ರಾಕ್ಟಿವ್ ಮಾಡ್ಬೇಕು ಫಾರ್ಮರ್ನ, ಇದು ತಗೊಳ್ಳೋರ್ನ, ಕಸ್ಟಮರ್ನ ಅನ್ನೋದೊಂದು ಕಾನ್ಸೆಪ್ಟ್ ಐತೆ. ಮನೆಯಲ್ಲಿ ಇನ್ನು ಯಾರ್ಯಾರು ಕೃಷಿ ಕೆಲಸಕ್ಕೆ ನಿಮಗೆ ನೆರವಾಗಿ ಬರ್ತಾರೆ? ಯಾರಿಲ್ಲ ಸರ್, ನಮ್ಮ ವೈಫು ಜಾಬ್ ಅಲ್ಲಿ ಇದಾರೆ, ಗ್ರಾಮ ಪಂಚಾಯತಿ ಡಾಟಾ ಎಂಟ್ರಿ ಹಾಕ್ಬಿಟ್ರು. ನಮ್ಮ ಮಗಳು ಒಬ್ಳು 9th ಸ್ಟ್ಯಾಂಡರ್ಡ್ ಓದ್ತಾವಳೆ, ಒಬ್ಳು 7th ಓದ್ತಾವಳೆ. 7th ಓದಾಳು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ದೊಡ್ಡವಳು ಮನೆ ಒಳಗಡೆ ಆ ಮೊಲಕ್ಕೆ ಮೇವ್ ಹಾಕೋದು, ಕೋಳಿ ಮೇವ್ ಹಾಕೋದು, ಹೈನುಗಾರಿಕೆಯಲ್ಲಿ ದೊಡ್ಡವಳು ಮಾಡ್ತಾಳೆ. ಹೊರಗಡೆ ಚಿಕ್ಕ ಮಗಳು ಒಂಚೂರು ಸಪೋರ್ಟ್ ಮಾಡ್ತಾಳೆ. ಒಬ್ರು ಲೇಬರ್ ಇಟ್ಕೊಂಡಿದ್ದೀನಿ, ಅವರು ನಾವಿಬ್ರು ಮಾಡ್ತೀವಿ. ಜಾಸ್ತಿ ಕೆಲಸವಿದ್ದಾಗ ಬೇರೆ ಲೇಬರ್ಗಳನ್ನ ಕರ್ಕೋತೀವಿ. ಆಕಾಶವಾಣಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪಾತ್ರ ವಹಿಸಿದೆ? ಆಕಾಶವಾಣಿಲಿ ಇದು 2nd ಕಾರ್ಯಕ್ರಮ ನಮ್ದು. ಕೃಷಿ ಖುಷಿ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸಿದೆ. ಆಮೇಲೆ ಈಗ ಕಿಸಾನ್ ದಿನಾಚರಣೆ ಅಂಗವಾಗಿ ನಮ್ಮನ್ನ ಕರೆಸಿ ಒಂದು ನೆನಪ ಕಾಣಿಕೆನ ಕೊಟ್ಟು ಗೌರವಿಸಿದರೆ. ಅದರ ಬಗ್ಗೆ ಈ ಆಕಾಶವಾಣಿ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಪ್ರಗತಿಪರ ರೈತರುಗಳನ್ನ ಕರ್ಕಬಂದು ಈ ರೀತಿ ಆಕಾಶವಾಣಿ ಮುಖಾಂತರ ಮುಂದೆ ಕೃಷಿಗೆ ಬರುವಂತ ಯುವಕರಿಗೆ ಒಂದು ಮಾರ್ಗದರ್ಶನ ನೀಡ್ತಕ್ಕಂಥ ಈ ಮೈಸೂರು ಆಕಾಶವಾಣಿ ಚೆನ್ನಾಗಿ ಇನ್ನೂ ಎಮ್ಮರವಾಗಿ ಬೆಳೆದು ಆದಷ್ಟು ಯುವಕರು ಈ ಆಕಾಶವಾಣಿ ಮುಖಾಂತರ ಕೃಷಿಗೆ ತೊಡಗಿಸ್ಕೊಳ್ಳಿ ಅನ್ನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನೀವು ಯಾವ್ದೆಲ್ಲ ಕಾರ್ಯಕ್ರಮವನ್ನ ಕೇಳಿ ಅದರ ಪ್ರಭಾವಕ್ಕೆ ಒಳಪಟ್ಟಿದ್ದೀರಿ, ಜ್ಞಾಪಿಸ್ಕೊಳಕ್ ಸಾಧ್ಯನಾ? ನಾನು ಕೃಷಿ ಖುಷಿ ಒಂದು ಪೂರ್ತಿಯಾದ ಸಬ್ಜೆಕ್ಟು ಸುಮಾರು ದಿನ ಬಂತು, ಅದನ್ನೆಲ್ಲ ಕೇಳಿದೆ. ನಮ್ಮ ಮನೇಲಿ ಈಗ ಟಿವಿನೂ ಇರಲಿಲ್ಲ, ವಸತಿ ಮೊಬೈಲ್ಗಳು ಇರಲಿಲ್ಲ. ನಮ್ಗೇನಂದ್ರೆ ಕೆಲಸದ ಟೈಮಲ್ಲಿ ನನ್ಗೆ ಆಪರೇಟಿಂಗ್ ತುಂಬ ಕಮ್ಮಿ, ಮೊಬೈಲು ರೇಡಿಯೋ ಎಲ್ಲ ಆನ್ ಮಾಡ್ಕೋಬೇಕು ಅಂತಾನು ಗೊತ್ತಾಗ್ಲಿಲ್ಲ, ಗೊತ್ತಾಗೋದು ಇಲ್ಲ. ಮನೆಯವ್ರು ಇದ್ದಾಗ ಆನ್ ಮಾಡಿಕೊಡ್ತಾರೆ, ಕೇಳ್ತೀನಿ, ಇಲ್ಲಾಂದ್ರೆ ನಮ್ಮ ಪಡಗ ನಂಗೆ ಕೆಲಸ ಮಾಡ್ತಾ ಇರ್ತೀನಿ. ಈ ರೇಡಿಯೋ ಮುಂಚೆ ಎಲ್ಲ ರೇಡಿಯೋ ಇದ್ದಾಗ ಗೊತ್ತಾಯ್ತಿತ್ತು ಹಾಕೊಂಡು ಕೇಳ್ಬೇಕಂತ, ಇವಾಗೆಲ್ಲ ಮೊಬೈಲಲ್ಲೇ ರೇಡಿಯೋ ಬಂದ್ಬಿಟ್ಟದೆ, ಅದು ಗೊತ್ತಾಗೋದಿಲ್ಲ. ಫ್ರೀ ಇದ್ದಾಗ ಮನೆಯವ್ರು ಹಾಕೊಟ್ಟಾಗ ಕೇಳ್ತಾ ಇರ್ತೀನಿ ಆಕಾಶವಾಣಿ. ಅವರು ನಿಮ್ ಜೊತೆ ಕೆಲಸ ಮಾಡ್ತಾರೆ ಮನೆಯವರು? ಸಂಡೇ ಇದ್ದಾಗ ಒಂದಿನ ಬರ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಅವನಿಗಿರುವಂತ ಭೂಮಿ ಅಲ್ಲದೆ ಬೇರೆ ಭೂಮಿಯನ್ನು ಗುತ್ತಿಗೆ ತಗೊಂಡು ಮಾಡಿ ಬದುಕಬಹುದು, ಸರಿಯಾಗಿ ಯೋಜನಾಬದ್ಧವಾಗಿ ಹೋಗ್ಬೇಕು ಅಲ್ವಾ? ಯೋಜನಾ ಬದ್ಧವಾಗಿ ಹೋಗ್ಬೇಕು. ನಮ್ಮಲ್ಲಿ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಇಂಪಾರ್ಟೆಂಟ್ ಇಲಾಖೆಗಳನ್ನ ಅಧಿಕಾರಿಗಳನ್ನ ಗೌರವಿಸಿ ಬರೋಂತ ಸವಲತ್ತುಗಳನ್ನ ನ್ಯಾಯಬದ್ಧವಾಗಿ ಮಾಡ್ಕೊಂಡು ಸ್ವೀಕಾರ ಮಾಡಿ ಮಾಡಿಸಿದ್ರೆ ಖಂಡಿತವಾಗ್ಲೂ ಮೇಲ್ ಬರ್ಬೋದು. ಕೆಲವು ರೈತರು ಬರೀ ಸಬ್ಸಿಡಿಗೋಸ್ಕರನೇ ಮಾಡೋರು ಇರ್ತಾರೆ, ಒಂದ್ ಲಕ್ಷ ಬರ್ತದೆ ಒಂದ್ ಗುಂಡಿ ತೆಗಿಸ್ಬಿಡೋಣ ಅಂತ, ಅದು ವ್ಯರ್ಥ. ಗುಂಡಿ ತೆಗ್ಸದ ಮೇಲೆ ಅದನ್ನ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಒಳ್ಳೇದು ಜಗದೀಶ್, ಇಷ್ಟೊತ್ತು ಕೃಷಿ ಬದುಕಿನಲ್ಲಿ ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದೀರಿ. ಎಲ್ಲೋ ಕೆಲಸ ಮಾಡೋಕ್ಕಿಂತ ಸ್ವತಂತ್ರವಾಗಿ ನಿಮ್ಮ ಕಾಲ್ ಮೇಲೆ ನಿಂತು ಕೃಷಿ ಮಾಡಿದ್ದೆ ಆದರೆ ಒಳ್ಳೆಯ ಆದಾಯವನ್ನ, ಒಳ್ಳೆಯ ಉತ್ತಮ ಜೀವನವನ್ನ ಅದು ನಿಮಗೆ ಕೊಡುತ್ತೆ. ಇನ್ನು ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಸರ್ಕಾರದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಕೃಷ್ಣಾಪುರ ಗೇಟ್ ಪ್ರದೇಶದಲ್ಲಿ ಕೃಷಿ ನಡೆಸುತ್ತಿರುವ ಪಿ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳ ಸಂರಚನೆ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ